ಸೋಮವಾರದಿಂದ ಮೇ ತಿಂಗಳು ಜೂನ್ ಜುಲೈ ಸಂಪೂರ್ಣ ಮೂರು ತಿಂಗಳುಗಳ ಕಾಲ ನಮಗೆ ಮೋಡ ಕವಿದ ವಾತಾವರಣ ಇದ್ದೇ ಇದೆ. ಇಂತಹ ಮೋಡ ಕವಿದ ವಾತಾವರಣ ಒಂದು ಏನಾಗುತ್ತೆ, ರೋಗ ಉಂಟು ಮಾಡುವಂತ ಯಾವುದೇ ಶಿಲೀಂಧ್ರ ಆಗಲಿ, ಅದು ಪಿಥಿಯಂ ಆಗಲಿ, ಫೈಟಾಪ್ತರ ಆಗಲಿ, ಅಥವಾ ಇತ್ತೀಚೆಗೆ ಶುಂಠಿ ಬೆಳೆನ ಕಾಡ್ತಾ ಇರುವಂತ ಬೆಂಕಿ ರೋಗ ಉಂಟು ಮಾಡುವಂತ ಪೈರುಕ್ಯುಲೇರಿಯಾ ಅನ್ನುವಂಥ ಶಿಲೀಂಧ್ರ ಆಗಲಿ, ಇವಿಷ್ಟಕ್ಕೂ ಕೂಡ ಇದು ಸೂಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ. ಇದು ಒಂದು. ಎರಡನೇದು ಸಣ್ಣ ತುಂತುರು ಮಳೆ ಅಥವಾ ಪ್ರತಿದಿನ ಬೀಳುವಂತ ಮಳೆ ನಮ್ಮ ಬೇಸಾಯ ಕ್ರಮಗಳಿಗೆ ಅಡ್ಡಿ ಮಾಡ್ತದೆ. ರೋಗ ಬಂತು, ರೋಗಕ್ಕೆ ಸಿಂಪಡಣೆ ಮಾಡಬೇಕು, ಆದ್ರೆ ಮಳೆ ಇದೆ, ಸಿಂಪಡಣೆ ಮಾಡೋಕ್ಕಾಗ್ತಾ ಇಲ್ಲ. ಸಿಂಪಡಣೆ ಮಾಡಿದ್ರೆ ಸಿಂಪಡಣೆ ಮಾಡಿರುವಂತ ದ್ರಾವಣ ಎಲ್ಲ ಮಳೆಯಲ್ಲಿ ತೊಯ್ದೋಗ್ತದೆ. ಬೋಡೋ ದ್ರಾವಣ ಸಿಂಪಡಣೆ ಮಾಡಿ ಅಂತ ಹೇಳಿದ್ವಿ, ಇಡೀ ಮೇ ತಿಂಗಳಲ್ಲಿ ಸುಮಾರು ಒಂದು 700 mm ತನಕ ಸಕಲೇಶ್ಪುರದಲ್ಲಿ ಮಳೆ ಆಯಿತು. ಬೋಡೋ ದ್ರಾವಣವನ್ನ ಸಮರ್ಪಕವಾಗಿ ಸಿಂಪಡಣೆ ಮಾಡಲಿಕ್ಕೆ ಬಹಳಷ್ಟು ಜನ ಬೆಳೆಗಾರರಿಗಾಗಲಿಲ್ಲ. ಅದೇ ರೀತಿ ಈಗ ಶುಂಠಿ ವಿಚಾರದಲ್ಲೂ ಅಷ್ಟೇ, ಬೆಂಕಿ ರೋಗ ಕಾಣಿಸ್ಕೊಂತು ಜೂನ್ ತಿಂಗಳ ನಂತರದಲ್ಲಿ, ಆದರೆ ಸಿಂಪಡಣೆ ಮಾಡಬೇಕು ಅನ್ನೋ ಶಿಫಾರಸ್ಸಿದೆ, ಯಾವ ರೀತಿ ಮಾಡ್ತೀರಾ? ಹೌದು ಹೌದು. ಇಂತಹ ವ್ಯವಸ್ಥೆಗಳು ಏನಾಗ್ತದೆ, ವಾತಾವರಣದಲ್ಲಿ ಆಗ್ತಾ ಇರುವಂತ ಪ್ರಕೋಪಗಳು ನಿಜವಾಗ್ಲೂ ರೈತರನ್ನ ಸಂಕಷ್ಟಕ್ಕೆ ದೂಡುತ್ತದೆ. ಈಗ ಅತಿಯಾದಂತಹ ಮಳೆ ಬೀಳ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ, ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ, ಅವನ್ನು ಚರ್ಚೆ ಮಾಡೋಣ. ಯಾರು ಕರೆ ಮಾಡಿದಾರೋ ನೋಡ್ಕೊಂಡು ಅವ್ರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಆ ನಂತರ ನಾವು ಮುಂದುವರಿಯೋಣ. ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ನಮಸ್ತೆ ಸರ್. ನಮಸ್ತೆ, ಬೇದರ್ ತಲಕು. ಮೈಲೇಳಿಯಿಂದ ಕುಮಾರಸ್ವಾಮಿ ಅಂತ ಮಾತಾಡೋದು ಸರ್. ಕುಮಾರಸ್ವಾಮಿಗಳೇ, ಏನ್ ಬೆಳೆ ಬೆಳೆದಿದ್ದೀರಿ ಸರ್? ಜೋಳ ಹಾಕಿದ್ವಿ ಸರ್, ಜೋಳ ಬಿಳಿ ಸುಳಿ ಜೋಳ ಬಂದ್ಬಿಡ್ತಾರೆ ಸರ್. ಬಿಳಿ ಸುಳಿ ಬಂದಿದ್ದು. ಇವತ್ತು ಸಾಂಬಾರ್ ಪದಾರ್ಥಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ವಿ ನಾವು. ಹೌದಾ ಸರ್? ಶುಂಠಿ ಹಾಕಿಲ್ವಾ? ಶುಂಠಿ ಹಾಕಿದ್ವಿ ಸರ್. ಶುಂಠಿ ಕಿದ್ರತರ ರೋಗ ಬಂತ, ಚುಕ್ಕಿ ಚುಕ್ಕಿ ತರ ರೋಗ ಬಂತ, ಚುಕ್ಕಿ ಚುಕ್ಕಿ ತರ ಬಂದಿದೆ, ಬೆಂಕಿ ರೋಗ. ಎರಡಕ್ಕೂ ಹೇಳ್ತಾರೆ ಸರ್ ನಿಮ್ಗೆ? ಕುಮಾರಸ್ವಾಮಿ ಅವರೇ, ಈಗ ಶುಂಠಿ ಹಾಕಿ ಎಷ್ಟು, 4 ತಿಂಗಳಾಗಿದೆಯಾ 5 ತಿಂಗಳಾಗಿದೆಯಾ? ಈಗ ಒಂದು 5 ತಿಂಗಳಾಯ್ತು ಸರ್. 5 ತಿಂಗಳಾಯ್ತು. ಈಗ ಚುಕ್ಕಿ ರೋಗಕ್ಕೆ ಏನು ಔಷಧಿ ಮಾಡಿದ್ರಿ ಸರ್? ಔಷಧಿ ಬ್ಯಾರ್ಲಿಗೆ ಔಷಧಿ ಕೊಡ್ತಂದ್ರೆ ಸರ್, ಎರಡು ಬ್ಯಾರ್ಲಿ ತಂದ್ಬಿಟ್ಟು 4,000 ರೂಪಾಯಿ ತಗೊಂಡ್ರು, ಅದೊಂದು ಔಷಧಿ ಹೊಡೆದ್ರು ಸರ್. ಯಾರು ತಜ್ಞರನ್ನ ನೀವು ಸಂಪರ್ಕ ಮಾಡಲಿಲ್ಲ? ತೋಟಗಾರಿಕೆ ಇಲಾಖೆ ಅಥವಾ ಸಂಶೋಧನಾ ಕೇಂದ್ರ ಯಾರನ್ನು ಸಂಪರ್ಕ ಮಾಡಲಿಲ್ವಾ? ಇಲ್ಲ ಸರ್, ಮಾಡಲಿಲ್ಲ. ಅಂಗಡಿ ಅವ್ರ ತಂದ ಕೇಳ್ಬಿಟ್ಟು ತಗೊಂಡ್ಬಿಟ್ಟು ಹೊಡೆದ್ರು ಸರ್. ಇದು ಎಲ್ಲಾ ಬೆಳೆಗಾರರು ಮಾಡುವಂತ ಸಾಮಾನ್ಯವಾದಂತ ತಪ್ಪಿದು. ದಯವಿಟ್ಟು ತಜ್ಞರನ್ನ ಸಂಪರ್ಕ ಮಾಡಿ, ಆಯ್ತಾ? ಬೆಂಕಿ ರೋಗಕ್ಕೆ ಈಗ ಸದ್ಯ ಮಧ್ಯಂತರ ಶಿಫಾರಸ್ ಇರೋದು ಪ್ರೊಪುಕೆನೋಝೋಲ್ ಮತ್ತೆ ಟುಬುಕೆನೋಝೋಲ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ 1 mL/L ಹಾಕೊಂಡು ಸ್ಪ್ರೇ ಮಾಡುವಂಥದ್ದು. ಆ ರೋಗದ ಬಾಧೆ ತುಂಬಾ ಜಾಸ್ತಿ ಇದ್ರೆ ಒಂದು ಕಾಂಬಿನೇಷನ್ ಇರುವಂತ ಒಂದು ಶಿಲೀಂಧ್ರ ನಾಶಕ ಇದೆ, ಟುಬುಕೆನೋಝೋಲ್ 50% ವೆಟಬಲ್ ಗ್ರಾನ್ಯೂಲ್ ಪ್ಲಸ್ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25% ಇರುವಂತ ಎರಡು ಔಷಧಿಗಳು ಒಟ್ಟಿಗೆ ಇರುವಂತ ಒಂದು ಸಮ್ಮಿಶ್ರಣ ಇದೆ. ಅದನ್ನ ಮಾಡಿದಾಗ ತುಂಬಾ ಚೆನ್ನಾಗಿ ಹತೋಟಿಗೆ ಬರ್ತದೆ. ಸಾಧಾರಣವಾಗಿ ನೀವು ನನ್ನ ಅಂದಾಜಲ್ಲಿ ಹೇಳೋದಾಯ್ತು ಅಂತಂದ್ರೆ 2-3 ಔಷಧಿನ ಒಟ್ಟಿಗೆ ಸೇರಿಸಿ ಸಿಂಪಡಣೆ ಮಾಡಿದಿರಾ? ಇಲ್ಲ ಸರ್, ಇಲ್ಲ ಸರ್, ಅವ್ರ ಅಂಗಡಿಯಲ್ಲಿ ಹೆಂಗ್ ಕೊಟ್ರು ಅದೇ ಹೊಡೆದ್ ಸರ್. ಇದಕ್ಕೆ ರೋಗಕ್ಕೆ ಅಲ್ಲ, ಒಂದೇ ತರದ್ ಕೊಟ್ಟಿದ್ರೋ 2-3 ತರದ್ದು ಕೊಟ್ಟಿದ್ರ? 2 ತರದ್ ಕೊಟ್ಟಿದ್ರು ಸರ್. ಹಂಗಾಗಿ ಆಮೇಲೆ ಇನ್ನೊಂದೇನಾಗತ್ತೆ, ಈ ಶಿಲೀಂಧ್ರ ನಾಶಕಗಳನ್ನ ನಾವು ಸಿಂಪಡಣೆ ಮಾಡ್ಬೇಕಾರೆ ಬಹಳಷ್ಟು ರೈತರು ಮಾಡುವಂತ ಒಂದು ತಪ್ಪು, ಅದನ್ನ ಪೋಷಕಾಂಶಗಳ ಜೊತೆ ಬೆರೆಸಿ ಸ್ಪ್ರೇ ಮಾಡ್ತಾರೆ ಸರ್, ಅಥವಾ ಬಯೋಸ್ಟಿಮ್ಯುಲೆಂಟ್ಗಳ ಜೊತೆ ಬೆರೆಸಿ ಸ್ಪ್ರೇ ಮಾಡ್ತಾರೆ. ಇದನ್ನ ಮಾಡಿದಾಗ ಅದರ ಕಾರ್ಯಕ್ಷಮತೆ ಖಂಡಿತವಾಗಿ ವ್ಯತ್ಯಾಸ ಆಗ್ತದೆ, ಕಡಿಮೆ ಆಗುತ್ತೆ. ಹಾಗಾಗಿ ಅದು ಕೂಡುದು. ಯಾವಾಗ ರೋಗ ಇರ್ತದೆ ಆ ಟೈಮ್ನಲ್ಲಿ ಮೊದಲು ರೋಗನ ವಾಸಿ ಮಾಡೋಣ, ಅದಾದ ನಂತರ ಅದಕ್ಕೆ ಉಪಚಾರ ಮಾಡೋಣ. ಈಗ ಕುಮಾರಸ್ವಾಮಿ ಅವರು ಸಿಂಪಡಣೆ ಮಾಡಿಬಿಟ್ಟಿದ್ದಾರೆ, ಆಮೇಲೆ ಸುಮಾರು ದುಡ್ಡನ್ನು ಖರ್ಚು ಮಾಡಿದ್ದಾರೆ, 4,000 ರೂಪಾಯಿ ದುಡ್ಡಾಯ್ತು ಅಂತ ಹೇಳಿದ್ರು. ಈಗ ಏನ್ ಮಾಡ್ಬೇಕು ಸರ್ ಅವರು? ಈಗ ಅವರು ರೋಗದ ಉಲ್ಬಣತೆ ಲೆವೆಲ್ ನ ತಿಳ್ಕೊಂಡು ಈಗ ಏನಾದ್ರೂ ಕಡಿಮೆ ಆಗಿದೆಯಾ ಕುಮಾರಸ್ವಾಮಿಗಳೇ? ಅದು ಪ್ರತಿ 7-10 ದಿನಗಳಿಗೊಮ್ಮೆ, ಅಂದ್ರೆ ಮೋಡ ಕವಿದ ವಾತಾವರಣ ಇತ್ತು ಅಂತಂದ್ರೆ ಒಂದು ವಾರದ ನಂತರ ಮತ್ತೆ 2ನೇ ರೌಂಡ್ ಮತ್ತೆ ನೀವು ಸಿಂಪಡಣೆ ಮಾಡೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತಾರೆ, ದಯವಿಟ್ಟು ನಂಬರ್ ತಗೊಂಡು ಸಂಪರ್ಕ ಮಾಡಿ. ಈಗ ಶಿಫಾರಸ್ ಮಾಡಿದೀವಲ್ಲ, ಪ್ರೊಪುಕನೋಝೋಲ್ ಆಗ್ಬೋದು ಅಥವಾ ಟುಬುಕನೋಝೋಲ್ ಆಗ್ಬೋದು ಅಥವಾ ಇನ್ನೊಂದು ಸಮ್ಮಿಶ್ರಣ ಔಷಧಿ ಇದೆ, ಅವುಗಳನ್ನು ನೀವು ಸಿಂಪಡಣೆ ಮಾಡಬೇಕು. ಈಗ ಇವರು ವಿಜ್ಞಾನಿಗಳು ಹೇಳೋದೇನು ಅಂತ ಅಂದ್ರೆ, ನೀವು ಸಿಂಪಡಣೆ ಮಾಡಿದ್ರು ಕೂಡ ಅದು ವಿಸ್ತರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಒಂದು ವಾರ 10 ದಿವಸ ಬಿಟ್ಟು ಇನ್ನೊಂದ್ಸರಿ ಮಾಡಬೇಕಾಗುತ್ತೆ ಅಂತ ಹೇಳಿ. ಎರಡನೇ ಸರಿ ಮಾಡುವಾಗ ಸರಿಯಾಗಿ ಮಾಡಿ ಕುಮಾರಸ್ವಾಮಿ, ಯಾಕೆಂದ್ರೆ ಅಷ್ಟೊಂದು ದುಡ್ಡನ್ನು ನೀವು ಖರ್ಚು ಮಾಡಿದಿರಿ, ಅದರಿಂದ ಒಂದಷ್ಟು ನಿಮ್ಗೆ ಪ್ರಯೋಜನ ಆಗಬೇಕು. ಕಾರ್ಯಕ್ರಮದ ಕೊನೆಯಲ್ಲಿ ಹರ್ಷ ಅವರ ನಂಬರ್ ಅನ್ನು ನಾವು ಕೊಡ್ತೀವಿ, ನೀವು ಅವ್ರಿಗೆ ಸಂಪರ್ಕ ಮಾಡಿ, ಅಥವಾ ಅವರಾದ್ರೂ ಆಯ್ತು ಅಥವಾ ಬೇರೆ ಯಾವುದೇ ವಿಜ್ಞಾನಿಗಳಾದ್ರೂ ಆಯ್ತು, ಸಂಪರ್ಕ ಮಾಡಿ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರ ಅದ್ರ ಪ್ರಕಾರ ಮಾಡಿ. ಹಾ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗುವ ಮುನ್ನ ನಾನು ಆಗಲೇ ಹೇಳ್ತಾ ಇದ್ದೆ, ಅತಿಯಾದಂತಹ ಮಳೆ ಆಗಿದೆ ಅಂತ ಹೇಳಿ. ಈ ಅತಿಯಾದಂತಹ ಮಳೆ ಎಲ್ಲಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ಸಾಂಬಾರು ಪದಾರ್ಥಗಳನ್ನು ಬೆಳಿತೀವೋ ಆ ಭಾಗದಲ್ಲಿ ಆಗಿದೆ. ನಮ್ಮ ಸಕಲೇಶ್ಪುರ, ಬೇಲೂರಿನ ಕೆಲವು ಹೋಬಳಿಗಳು, ಅರಕಲಗೂಡು, ಆಲೂರು, ಈ ಭಾಗದಲ್ಲಿ ಆಗಿರೋಂಥದ್ದು. ಇಲ್ಲಿ ಈ ಸಾಂಬಾರ ಪದಾರ್ಥಗಳು ಅಥವಾ ಬೆಳೆಗಳೇನಿದವೋ ಇದ್ರ ಮೇಲೆ ಏನು ದುಷ್ಪರಿಣಾಮವನ್ನು ಇದು ಉಂಟು ಮಾಡಿದೆ? ಒಂದು, ಅತಿ ಹೆಚ್ಚಾದ ಮಳೆ ಆದಾಗ ನಮಗೆ ಬೇರಿನ ಭಾಗದಲ್ಲಿ ನೀರಿನ ಶೇಖರಣೆ ಜಾಸ್ತಿ ಆಗ್ತದೆ. ಆವಾಗ ಈ ಬಿಳಿ ಬೇರುಗಳೇನಿರುತ್ತಲ್ಲ ಅವುಗಳಿಗೆ ಪ್ರಾಪರ್ ಆಗಿ ಉಸಿರಾಡುವಂಥ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಹಾಗಾಗಿ ಗಿಡಗಳು ಸೊರಗ್ಲಿಕ್ಕೆ ಶುರು ಆಗ್ತದೆ. ಎರಡನೇ, ನಾನು ಆಗಲೇ ಹೇಳಿದಾಗೆ ವಾತಾವರಣ ಸೂಕ್ತವಾಗಿರೋದ್ರಿಂದ ರೋಗ ಬರಲಿಕ್ಕೂ ಕೂಡ ಕಾರಣ ಆಗುತ್ತೆ. ಮತ್ತೆ ಮೂರನೇದು ಏನಾಗುತ್ತೆ, ಬಹಳ ಪ್ರಮುಖವಾಗಿ ನಾವು ಏನೇ ಪೋಷಕಾಂಶ ನಿರ್ವಹಣೆ ವಿಚಾರಕ್ಕೆ ಬಂದಾಗ್ಲೂ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಮೊದಲನೇ ಕಂತನ ಗೊಬ್ಬರ, ಜೂನ್ ತಿಂಗಳಲ್ಲಿ ಎರಡನೇ ಕಂತನ ಗೊಬ್ಬರ ಕೊಡುವಂತ ಪರಿಪಾಠ ಮೊದಲಿಂದು ಇದೆ. ಈಗ ಹೆಚ್ಚಿನ ಮಳೆ ಬರ್ತಾ ಇರೋದ್ರಿಂದ ಕೊಟ್ಟಿರೋ ಗೊಬ್ಬರದಲ್ಲಿ ಅರ್ಧ ಭಾಗ ಪೋಲಾಗೋಗಿರುತ್ತೆ. ಇದು ರೈತನಿಗೆ ಒಂದು ರೀತಿ ಹೊರೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿಕೊಂಡು ನಾವು ಕೆಲವೊಂದು ನಿರ್ಧಾರಗಳಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಗಿಡಗಳ ಬುಡವನ್ನ ಸ್ವಚ್ಛವಾಗಿಟ್ಕೊಳ್ಳೋದು, ಅವಾಗ ಗಾಳಿ ಆಡೋದಕ್ಕೆ ಅವಕಾಶ ಆಗ್ತದೆ. ಅದು ಕಾಳುಮೆಣಸಾಗ್ಲಿ, ಏಲಕ್ಕಿ ಆಗ್ಲಿ. ಶುಂಠಿ ವಿಚಾರಕ್ಕೆ ಬಂದಾಗ, ಶುಂಠಿ ಬೆಳೆ ಬೆಳೆದಿರುವಂತ ತಗ್ಗಳಲ್ಲಿ ಇವ್ರು ಏನ್ ಚರಂಡಿ ತೆಗೆದಿರ್ತಾರೆ, ಚರಂಡಿನ ಸ್ವಚ್ಛವಾಗಿಟ್ಕೊಬೇಕು, ಕಳೆಗಳನ್ನ ತೆಗೆಸ್ಬೇಕು, ಅಥವಾ ಚರಂಡಿಗೋಸ್ಕರನೇ ಕೆಲವೊಂದು ಕಳೆ ಔಷಧಿಗಳನ್ನ ಹೊಡೆಯುವಂತ ರೈತರಿದ್ದಾರೆ. ಬಹಳ ಜೋಪಾನವಾಗಿ ಕಳೆ ಔಷಧಿನ ಹೊಡ್ಕೊಳ್ಳುವಂಥದ್ದು, ಚರಂಡಿ ಆಳನ ಜಾಸ್ತಿ ಮಾಡಿ ಗೆಡ್ಡೆ ಬೆಳೆಯೋ ಜಾಗ ಏನಿದೆಯಲ್ಲ ಅಲ್ಲಿ ನೀರು ನಿಲ್ಲಬಾರದು, ಸುಲಭವಾಗಿ ಹರಿದೋಗ್ಬೇಕು. ಗೆಡ್ಡೆ ಬೆಳೆಯೋ ಜಾಗ ಅಂತಂದ್ರೆ ಮಣ್ಣಿನ ಮೇಲ್ಭಾಗದಿಂದ ಮುಕ್ಕಾಲಡಿ ತನಕ ನಮಗೆ ಯಾವುದೇ ರೀತಿ ನೀರು ನಿಲ್ಲದೆ ಇರೋ ರೀತಿ, ಸುಲಭವಾಗಿ ಬಸ್ತೋಗೋ ರೀತಿ ನಾವು ಚರಂಡಿ ಆಳನ ಹೆಚ್ಚು ಮಾಡ್ಕೊಬೇಕು. ಕನಿಷ್ಠ ಪಕ್ಷ ಒಂದಡಿಯಿಂದ ಒಂದು ಕಾಲಡಿ ತನಕ ನಾವು ಆಳನ ಹೆಚ್ಚು ಮಾಡಿಕೊಂಡಾಗ ನೀರು ಬಸ್ತೋಗುತ್ತೆ, ನಮಗೆ ರೋಗ ಬರುವಂತ ಸಾಧ್ಯತೆಗಳು ಇರೋದಿಲ್ಲ. ಮತ್ತೆ ಎಲ್ಲಿ ರೋಗ ಕಂಡು ಬರ್ತದೆ ನಮಗೆ, ಅಥವಾ ಮುಂಜಾಗ್ರತಾ ಕ್ರಮವಾಗಿ 1% ಬೋರ್ಡನ್ನ ಯಾರು ಮೊದಲೇ ಮಳೆ ಬರ್ಲಿಕ್ಕೂ ಮುಂಚೆ ಮಾಡಿದ್ದಾರೆ ಅವ್ರುಗಳು ಒಂದು ಮಟ್ಟದಲ್ಲಿ ಸೇಫ್ ಆಗ್ತಾರೆ. ಆದರೆ ಯಾರು ಮಾಡಿಲ್ವೋ, ರೋಗದ ಲಕ್ಷಣಗಳು ಕಂಡು ಬಂದ ತಕ್ಷಣ ಶಿಫಾರಸು ಮಾಡಿರುವಂತ ರೋಗ ಹತೋಟಿ ಕ್ರಮಗಳನ್ನ ಇವರು ಕೈಗೊಳ್ಳಬೇಕಾಗ್ತದೆ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಮುಂಗಾರು ಹಂಗಾಮಿನಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ವಿಜ್ಞಾನಿಗಳೊಂದಿಗೆ ಸಂವಾದವನ್ನು ಮಾಡಬಹುದು. ನೀವು ಸಂವಾದವನ್ನು ಮಾಡಲಿಕ್ಕೆ ಮಾಡಬೇಕಾದದ್ದಿಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆಯನ್ನು ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. 2462289 ಇದು ಒಂದು ಸಂಖ್ಯೆ. ಮತ್ತೊಂದು ಸಂಖ್ಯೆ 2452558. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ. 2462289 ಮತ್ತೊಂದು ಸಂಖ್ಯೆ 2452558. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ನೀವು ಯಾವುದೇ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಳ್ಳಬಹುದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾಗಿರತಕ್ಕಂತಹ ಶುಂಠಿಗೆ ಬೆಂಕಿ ರೋಗದ ಸಮಸ್ಯೆ ಅಲ್ಲಲ್ಲಿ ಕಂಡುಬಂದಿದೆ. ರೈತರಿಗೆ ಭಾರಿ ಒಂದು ನಷ್ಟವನ್ನು ಇದು ಉಂಟು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಮತ್ತು ಯಾವೆಲ್ಲ ಸುಧಾರಣಾ ಕ್ರಮಗಳನ್ನು ಈಗ ಅನುಸರಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಾವು ಮಾಡಿಕೊಳ್ಳಬಹುದು. ಕರೆಯನ್ನು ಮಾಡಿ ವಿಜ್ಞಾನಿಗಳೊಂದಿಗೆ ನೇರವಾಗಿ ತಾವು ಮಾತನಾಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ದುದ್ದಾವಿಂದ ರಘು ಅಂತ. ರಘು, ದುದ್ದಾಯಿಂದನಾ? ದುದ್ದಾಯಿಂದ ಸರ್. ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಮ್ದು ಶುಂಠಿಲಿ ಬೆಂಕಿ ರೋಗ ತರ ಬಂದಿದೆ ಸರ್. ಬೆಂಕಿ ರೋಗ ತರ ಬಂದಿದೆ? ಎಷ್ಟು ದಿವಸ ಆಯ್ತು ಬಂದು? ನಮ್ದು ಈಗ ಒಂದು ವಾರ 15 ದಿವಸ ಆಯ್ತು ಸರ್. 15 ದಿವಸ ಆಯ್ತು. ಏನೇನ್ ಲಕ್ಷಣಗಳಿದಾವ್ ಹೇಳಿ. ಅದು ಬೆಂಕಿ ರೋಗ ಎಲ್ಲ ಚಿಕ್ಕ ಚಿಕ್ಕ ರೋಗ ಆಗಿ ಎಲ್ಲ ಒಂಥರ ಸುಟ್ಟಂಗ್ ಸುಟ್ಟಂಗ್ ಆಗ್ತಾ ಇದೆ, ಗರಿಗಳೆಲ್ಲ ಕೆಳಗಡೆ ಬೀಳ್ತಾ ಇದೆ. ಅದು ಒಂದೊಂದು 10% 15% ಒಂದೊಂದು ಜಾಗದಲ್ಲಿ ಆಗ್ಬಿಟ್ಟಿದೆ ಜಾಸ್ತಿಯಾ. ಆ ತರ ಆಗಿದೆ ಸರ್. ತಾವೀಗ ಯಾವ ಔಷಧಿ ಸಿಂಪಡಣೆ ಮಾಡಿದಿರಿ ರಘು ಅವರೇ? ಈಗ ಇದು ಬೆಂಕಿ ರೋಗ ಸಂಬಂಧಪಟ್ಟದ ಯಾವ್ದು ಮಾಡಿರ್ಲಿಲ್ಲ, ಇನ್ನು ತರಕ ಅಂತೆಲ್ಲ ಇದು ಮಾಡ್ತಾ ಇದ್ದೀನಿ. ಅದು ಗೊತ್ತಾಗ್ತಿಲ್ಲ, ಅಂಗಡಿ ಅವರನ್ನು ಬೇರೆ ಮೊದಲೊಂದು ಯಾವ್ದೋ ಔಷಧಿ ಟಾನಿಕ್ಗಳೆಲ್ಲ ಕೊಟ್ಟಿದ್ರು. ಅದ್ರ ಹೆಸರು ಏನಾರ ನೆನ್ಪಿದ್ಯಾ ಸರ್? ಅದ್ರ ಹೆಸರು ಏನಾರ ನೆನ್ಪಿದ್ಯಾ, ಯಾವ ಔಷಧಿ ಕೊಟ್ಟಿದ್ರು ಅಂತ? ಅದೇನೋ ಒಂದಿದು ಅಂತದ್ದು ಡೆವಲಪ್ಮೆಂಟ್ ಗೆ ಟಾನಿಕ್ ಕೊಟ್ಟಿದ್ರು, ಮೈಕ್ರೋನ್ಯೂಟ್ರಿಯಂಟ್ ಕೊಟ್ಟಿದ್ರು, ಅದ್ರ ಜೊತೆ ಆಮೇಲೆ ಸಾಫ್ ಅಂತ ಕೊಟ್ಟಿದ್ರು, ಸಾಫ್ ಅದು ಕಾರ್ಬನ್ ಡೈಜೆ ಮತ್ತೆ ಮ್ಯಾಂಗೋಜೆ ಮಿಕ್ಸಿಂಗ್ ಇರ್ತದ ಅದು ಕೊಟ್ಟಿದ್ರು ಕಾಂಬಿನೇಷನ್ ಅಲ್ಲಿ, ಅದು ಹೊಡೆದಿದ್ದೆ. ಅಷ್ಟೇ, ಅದಾದ್ಮೇಲೆ ಈಗ ಅದು ಈಗ ಒಂದು ವಾರದಿಂದ ಕಾಣಿಸ್ಕೊತಾ ಇದೆ ಸರ್ ನಮ್ದು ಇದ್ರಲ್ಲಿ ಹೊಲದಲ್ಲಿ. ಹೌದಾ, ಈಗ ಒಂದು ಕೆಲಸ ಮಾಡಿ, ನಿಮ್ಗೆ ಸಾಫು ಏನಿದೆ ಅದು ಅಂತ ಗಣ ಅಂದ್ರೆ ರೋಗ ಬರ್ಲಿಕ್ಕೂ ಮುಂಚೆ ಮಾಡಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಮಟ್ಟಿಗಿನ ಪ್ರಯೋಜನ ಆಗ್ತಿತ್ತು. ಈಗ ರೋಗ ಬಂದ ನಂತರ ನೀವು ಮಾಡಿರೋದ್ರಿಂದ ಅದರಿಂದ ನಿಮ್ಗೆ ಅಂತ ಉಪಯೋಗ ಆಗಿಲ್ಲ. ಸದ್ಯ ಸ್ಥಿತಿನಲ್ಲಿ ಮೋಡ ಕವಿದ ವಾತಾವರಣ ಇರೋದ್ರಿಂದ ಟುಬಕನಜೋಲ್ 50% ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25% ಇರುವಂತಹ ಕಾಂಬಿನೇಷನ್ ಔಷಧಿಗಳು ಬರ್ತದೆ ಮಾರ್ಕೆಟ್ ನಲ್ಲಿ. ಆಯ್ತಾ, ಅದನ್ನ ಪ್ರತಿ ಲೀಟ್ರಿಗೆ 7 ಗ್ರಾಮ್ 0.7 ಗ್ರಾಮ್ ಅಥವಾ 10 ಲೀಟ್ರಿಗೆ 7 ಗ್ರಾಮ್ನಂತೆ ಅಥವಾ 1 ಬ್ಯಾರಲ್ಗೆ 150 ಗ್ರಾಮ್ನಂತೆ ಹಾಕೊಂಡು ಸ್ಪ್ರೇ ಮಾಡಿ. ಸಾಧ್ಯ ಆದ್ರೆ ಅದ್ರ ಜೊತೆಗೆ ಒಂದು ಸ್ಟಿಕ್ಕರ್ನು ಹಾಕೊಬೇಕು, ಅಂಟು. ಈಗ ಮಳೆ ಬರ್ತಾ ಇರೋದ್ರಿಂದ ಅಂಟನ್ನು ಹಾಕೊಂಡು ಕ್ಲೀನ್ ಆಗಿ ಗಿಡಕ್ಕೆಲ್ಲ ಸಿಂಪಡಣೆ ಆಗೋ ರೀತಿ ಸಿಂಪಡಣೆ ಮಾಡಿ ನಿಮ್ಗೆ ರೋಗ ಹತೋಟಿಗೆ ಬರ್ತದೆ. ಇನ್ನೇನು ಬೇಡ, ಇದೊಂದೇ ಸಾಕು. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರೋಗ ಕಂಟ್ರೋಲ್ ಮಾಡೋದಕ್ಕೆ ನೀವು ಸಿಂಪಡಣೆ ಮಾಡುವಂತ ಶಿಲೀಂಧ್ರನಾಶಕದ ಜೊತೆ ಯಾವುದೇ ಕಾರಣಕ್ಕೂ ನೀವು ಮೈಕ್ರೋನ್ಯೂಟ್ರಿಯಂಟ್ ಆಗಲಿ ಮ್ಯಾಕ್ರೋನ್ಯೂಟ್ರಿಯಂಟ್ ಆಗಲಿ ಸದ್ಯದ ಪರಿಸ್ಥಿತಿನಲ್ಲಿ ಮಿಕ್ಸ್ ಮಾಡಬೇಡಿ. ಮೊದಲು ಗಿಡ ಚೇತರಿಸ್ಕೊಳ್ಳಿ, ನಂತರ ನೀವು ಪೋಷಕಾಂಶ ನಿರ್ವಹಣೆ ಕಡೆಗೆ ಒತ್ಕೊಳ್ಳೋಣ. ಸರಿ ಸರ್, ಆಯ್ತು ಸರ್, ಧನ್ಯವಾದ ಸರ್. ಧನ್ಯವಾದ ರಘು ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ನಾವಾಗಲೇ ಮಾತನಾಡ್ತಿದ್ವಿ ಸರ್, ಕೆಲವು ಕಡೆ ಮಾತ್ರ ಅತಿಯಾದಂಥ ಮಳೆ ಆಗಿದೆ ಅಂಥೇಳಿ. ಈ ಮಳೆ ಆಗದೇ ಇರೋಂಥ ಪ್ರದೇಶದಲ್ಲಿ ಮಳೆ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಸಮಸ್ಯೆ ಏನು ಅಂತಂದರೆ ಮೋಡ ಮುಸುಕಿದಂಥ ವಾತಾವರಣ. ನೀವಾಗಲೇ ಹೇಳಿದಾಗೆ ಏಪ್ರಿಲ್ ಕೊನೆಯ ವಾರದಿಂದಲೂ ಕೂಡ ನಾವು ಮೋಡದ ಜೊತೆ ಗುದ್ದಾಡ್ತಾನೆ ಇದ್ದೀವಿ, ಅದು ಬಿಸಿಲು ನಮಗೆ ಬೀಳ್ತಾ ಇಲ್ಲ. ಈ ಬರೀ ಮೋಡ ಮುಸುಕದಂತಹ ಸಂದರ್ಭದಲ್ಲಿ ಅಥವಾ ಅಂತಹ ಪ್ರದೇಶದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ? ಒಂದು ಗಿಡದಲ್ಲಿ ಆಹಾರ ಉತ್ಪಾದನೆಯಲ್ಲಿ ವ್ಯತ್ಯಾಸ ಆಗ್ತದೆ ಸರ್, ಹಾಗಾಗಿ ಅದು ನೇರವಾದ ಪರಿಣಾಮ ಇಳುವರಿ ಮೇಲೆ ಬೀಳುತ್ತೆ. ಎರಡನೇದೇನಾಗತ್ತೆ, ಮೋಡ ಕವಿದಿರೋದ್ರಿಂದ ವಾತಾವರಣದ ಉಷ್ಣಾಂಶನೂ ಕಮ್ಮಿ ಇರುತ್ತೆ, ರೋಗ ಬರಲಿಕ್ಕೆ ಸೂಕ್ತವಾದಂತಹ ವಾತಾವರಣನ ಕ್ರಿಯೇಟ್ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ಇಂತಹ ಪ್ರದೇಶಗಳಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ರೋಗ ಬರಲಿ ಬರದೇ ಇರಲಿ ನಾವು 1% ಬೋರ್ಡೋ ದ್ರಾವಣ. ಈಗ ನೀವು ಹೇಳಿದ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಬೆಳೀತಾ ಇರುವಂತಹ ಬೆಳೆ ಅಂತಂದ್ರೆ ಶುಂಠಿನೇ. ಶುಂಠಿಗೆ ಯಾರ್ಯಾರು 1% ಬೋರ್ಡೋ ದ್ರಾವಣವನ್ನ ಎಲೆ ಮೇಲ್ಭಾಗ ಕೆಳಭಾಗ ಎರಡೂ ಕಡೆ ಸಿಂಪಡಣೆ ಆಗಬೇಕು. ಯಾವಾಗ ಬೋರ್ಡೋ ಸಿಂಪಡಣೆ ಮಾಡ್ತಿರಲ್ಲ, ಎಲೆ ಮೇಲ್ಭಾಗ ಕೆಳಭಾಗ ಕಾಂಡಗಳ ಮೇಲೆಲ್ಲ ಬಿದ್ದರೆ ಮಾತ್ರ ಬೋರ್ಡೋ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ರೋಗ ಬಂದ ಮೇಲೆ ಬೋರ್ಡೋ ಮಾಡ್ತಿದ್ದೀನಿ ಅಂತಂದ್ರೆ ಖಂಡಿತವಾಗಿ ಅದರ ಪ್ರಯೋಜನ ಇಲ್ಲ, ಮೊದಲೇ ಮಾಡ್ಬಿಡ್ಬೇಕು. ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ರೆ ಮಾತ್ರ ಬೋರ್ಡೋ. ಇದು ಒಂದು. ಇದು ಈ ವಾತಾವರಣ ರೋಗ ಉಂಟು ಮಾಡುವಂತ ರೋಗಕಾರಕಗಳಿಗೆ ಎಷ್ಟು ಅನುಕೂಲಕರವಾಗಿದೆಯೋ ಇವುಗಳನ್ನು ತಡೆಯುವಂತ ಬಯೋ ಕಂಟ್ರೋಲ್ ಏಜೆಂಟ್ಗಳಾದಂತ ಟ್ರೈಕೋಡರ್ಮಾ ಆಗ್ಬೋದು, ಸೋಡೋಮೋನಸ್ ಆದ್ರೂ ಅಷ್ಟೇ, ಈ ವಾತಾವರಣ ತುಂಬಾ ಸೂಕ್ತವಾಗಿರುತ್ತೆ. ಮಣ್ಣಲ್ಲಿ ತೇವಾಂಶ ಚೆನ್ನಾಗಿರೋದ್ರಿಂದ ಅವುಗಳ ಬೆಳವಣಿಗೆಗೂ ಅನುಕೂಲ ಆಗುತ್ತೆ. ಹಾಗಾಗಿ ರೋಗ ಬಂದಿಲ್ಲ ಅನ್ನುವಂತ ತಾಕ್ಗಳಿಗೆ ದಯವಿಟ್ಟು ಬಳಕೆ ಮಾಡಿ. ಟ್ರೈಕೋಡರ್ಮಾ ಸೋಡೋಮೋನಸ್ ಅನ್ನ ನೀವು ಸ್ಪ್ರೇ ಮಾಡಬಹುದು, ಡ್ರೆಂಚ್ ಮಾಡಬಹುದು, ಅದರಿಂದ ಅನುಕೂಲಗಳಿದಾವೆ. ರೋಗ ಬಂದ ನಂತರ ಇದನ್ನು ಬಳಸ್ತೀನಿ ಅಂತಂದ್ರೆ ಖಂಡಿತ ಅದು ಜಾಣತನ ಅಲ್ಲ. ಈ ಸಂವಾದವನ್ನು ನಾವು ಮುಂದುವರ್ಸೋಣ. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಮ್ಮ ಹೆಸರು ಗಂಗಮ್ಮನಾಳಿಂದ ನಾಗರಾಜ್ ಅಂತೇವೆ ಸರ್. ನಾಗರಾಜ್ ರೇಡಿಯೋಯಿಂದ ದೂರ ಬರ್ತೀರಾ? ಹಾ ಸರ್. ಹಾ, ಏನ್ ಪ್ರಶ್ನೆ ಇದೆ ಕೇಳಿ. ಎಲ್ಲಿರೋದು ಗಂಗಮ್ಮನಹಳ್ಳಿ? ಸರ್, ಇದು ಕೊಟ್ಟಿರ್ತಾರ ಸರ್, ವಿಜಯನಗರ. ಅಷ್ಟೊಂದು ದೂರದಿಂದ ಫೋನ್ ಮಾಡ್ಬಿಟ್ಟಿದ್ದೀರಿ? ಸರ್, ಎಫ್ಎಂ ಅಲ್ಲಿ ಕೇಳ್ತಾ ಇದ್ದೆ. ನಿಮಗೆ ಯಾವ ಬೆಳೆಗೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಬೇಕು ಹೇಳಿ ಸರ್. ಈ ಕಡೆ ನಮ್ಮ ಭಾಗಕ್ಕೆ ವೀಳ್ಯದೆಲೆ ತೋಟ ಜಾಸ್ತಿ ಇದೆ ಸರ್, ಹಂಗಾಗಿ ವೀಳ್ಯದೆಲೆ ಇದಕ್ಕೆ ಕರಿ ನೆರಳ ಅಂತೇಳಿ ಅದ್ ರೋಗ ಬೀಳ್ತಿದೆ ಸರ್. ಹಂಗಾಗಿ ಇಲ್ಲಿ ತೋಟನ ಉಳಿತದೆ ಸರ್, ಹಂಗಾಗಿ ಅದಕ್ಕೆ ಯಾವ ಔಷಧಿ ಹೊಡಿಬೇಕು? ಏನ್ ಲಕ್ಷಣ ಇರುತ್ತೆ ಹೇಳಿ ಅದ್ರದ್ದು? ಅದು ವೀಳ್ಯದೆಲೆ ಬಳ್ಳಿ ಇರುತ್ತಲ್ಲ ಸರ್, ಅದು ಗಣ್ ಗಣ್ಣಿಗೆ ಕರಿ ಕರಿ ಕಪ್ ಕಪ್ ತಿಕ್ಕಿ ಬೀಳ್ತಾರ ಅದು. ನಾಗರಾಜ್ ಅವ್ರೆ, ನಿಮ್ಗೆ ಬಿಜಾಪುರ ರೇಡಿಯೋಯಿಂದ ದೂರ ಬನ್ನಿ ದಯಮಾಡಿ. ನಾಗರಾಜು, ನಮ್ಗೆ ಪ್ರತಿಧ್ವನಿ ಬರ್ತಾ ಇದೆ. ರೇಡಿಯೋಯಿಂದ ದೂರ ಬನ್ನಿ, ದೂರ. ಅದ ಧ್ವನಿ ಕೇಳಬಾರ್ದು ನಮ್ಗೆ. ಹೇಳಿ. ಈಗ ಬಿಜಾಪುರದಲ್ಲಿ ಒಂದು ಕೃಷಿ ಕಾಲೇಜ್ ಕೂಡ ಇದೆ. ಇಲ್ಲ, ಇವರು ಕೊಟ್ಟೂರು. ವಿಜಯಪುರ ವಿಜಯನಗರ ವಿಜಯನಗರ ಬಳ್ಳಾರಿನಲ್ಲೂ ಕೂಡ ಹೊಸಪೇಟೆನಲ್ಲಿದೆ. ಇದು ಹೊಸಪೇಟೆನಲ್ಲಿ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಇದೆ. ನಾಗರಾಜು ದಯಮಾಡಿ ರೇಡಿಯೋ ಇಂದ ದೂರ ಬನ್ನಿ. ನಾಗರಾಜು ವಾಯ್ಸ್ ಎಕೋ ಆಗ್ತಾ ಇದೆ. ನಾಗರಾಜು ರೇಡಿಯೋ ರೇಡಿಯೋ ಸೌಂಡ್ ಪೂರ್ಣ ಕಡಿಮೆ ಮಾಡಿ ಸರ್. ಒಳ್ಳೆದೀನಿ ಸರ್, ನಾನು ಗಾಳಿ ಇದೆ. ಗಾಳಿ ಇದೆಯಾ? ಈಗ ತೋಟಗಾರಿಕಾ ಕಾಲೇಜ್ ಇದೆ ಹೊಸಪೇಟೆನಲ್ಲಿ. ಇಲ್ಲ ನೀವು ರೇಡಿಯೋ ಎಲ್ಲ ಹಾಕೊಂಡಿದ್ರಿ? ಮೊಬೈಲ್ ಎಲ್ಲ ಹಾಕೊಂಡಿದ್ದೀರಾ? ಇಲ್ಲ ಇಲ್ಲ ಸರ್, ರೇಡಿಯೋನ ಹಾಕಿಲ್ಲ ನಾನು. ಹೌದಾ? ಹೌದಾ ಸರಿ. ಈಗ ತೋಟಗಾರಿಕಾ ಕಾಲೇಜ್ನಲ್ಲಿ ಸ್ಯಾಂಪಲ್ಗಳನ್ನ ತಗೊಂಡೋಗಿ ತೋರಿಸಿ. ಯಾಕಂದ್ರೆ ಇದಕ್ಕೆ ಏನಾಗುತ್ತೆ, ವಿಳ್ಳೆದೆಲೆಗೆ ಸರ್ ತಿನ್ನೋ ಪದಾರ್ಥ ಇರೋದ್ರಿಂದ ಅದಕ್ಕೆ ಯಾವುದೇ ಶಿಲೀಂದ್ರನಾಶಕಗಳನ್ನ ಶಿಫಾರಸ್ ಮಾಡೋದಿಲ್ಲ. ಸಿಂಪಡಣೆ ಅದು ಮತ್ತೆ ರೇಷ್ಮೆ ಇವೆರಡನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಹತ್ತಿರ ತೋಟಗಾರಿಕಾ ಕಾಲೇಜಿಗೆ ತಗೊಂಡೋಗಿ ತೋರಿಸಿದಾಗ ಅವರು ನೋಡಿ ಅದಕ್ಕೆ ಸೂಕ್ತವಾದಂತ ಕ್ರಮನ ತಿಳಿಸ್ಕೊಡ್ತಾರೆ. ಅಷ್ಟು ಮಾಡಬಹುದು ನಾಗರಾಜು. ರೈತ ಸಂಪರ್ಕ ಕೇಂದ್ರದಲ್ಲಿ ವ್ಯವಸ್ಥೆ ಇಲ್ಲ ಸರ್. ನೀವು ಸ್ಯಾಂಪಲ್ ತಗೊಂಡೋಗಿ ಫೋಟೋನು ತಗೊಂಡೋಗಿ ಅವರು ತಜ್ಞರಿಗೆ ಕಳಿಸ್ಕೊಟ್ಟು ಅಲ್ಲೇ ನಿಮಗೆ ಪರಿಹಾರ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಸರ್ ಬೇರೆ ಬೇರೆ ಔಷಧಿನ, ಅದು ಯಾವ ಔಷಧಿ ಸಿಂಪಡಣೆ ಮಾಡ್ರೂ ಅದು ಸಕ್ಸಸ್ ಆಗ್ತಿರ್ತಾರೆ. ಆಯ್ತು, ಒಂದ್ ಕೆಲಸ ಮಾಡಿ, ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ನೀವು ದಯವಿಟ್ಟು ಫೋಟೋ ವಾಟ್ಸ್ಆಪ್ ಮಾಡಿ, ನಾನು ನಿಮ್ಗೆ ಪ್ರಾಮಾಣಿಕವಾಗಿ ಅದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಪ್ರಯತ್ನ ಪಡ್ತೀನಿ. ಧನ್ಯವಾದ ನಾಗರಾಜು, ಬಹಳ ದೂರದಿಂದ ಕರೆಯನ್ನ ಮಾಡಿದಿರಿ. ಮುಂದಿನ ಕರೆ ಯಾರ್ದಿದೆ ಅಂತ ಹೇಳಿ ನೋಡೋಣ. ಕರೆಗೆ ಹೋಗುವ ಮುನ್ನ ತಾವು ಹೇಳ್ತಾ ಇದ್ರಿ ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು ಅಂತ ಹೇಳಿ, ಯಾವ ಸಂದರ್ಭದಲ್ಲಿ ಮಾಡುವಂಥದ್ದು ಹೆಚ್ಚು ಸೂಕ್ತ? ಸರ್, ಸಾಧಾರಣವಾಗಿ ಮಳೆ ಶುರು ಆಗ್ಲಿಕ್ಕೆ ಮುಂಚೆ ರೆಕಮೆಂಡ್ ಮಾಡ್ತೀವಿ. ಈಗ ಉದಾಹರಣೆಗೆ ನಾವು ಪೆಪ್ಪರ್ನ ಗಮನಿಸೋದಾಯ್ತು ಅಂದ್ರೆ ಕಾಳುಮೆಣಸನ್ನ. ಇನ್ನೊಂದು ಕರೆ ಇದೆ, ಇನ್ನೂ ಕೂಡ ಎರಡರಲ್ಲಿ ಯಾವುದು ನಿಮಗೆ ಸಿಗುತ್ತೆ ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಹಾಕ್ಕೊಂಡು ಬುಡನ ತೋಯಿಸ್ಬೇಕು. ಬಳ್ಳಿ ಗಾತ್ರ ತುಂಬಾ ದೊಡ್ಡದಾಗಿದ್ರೆ ಕನಿಷ್ಠ 6-7 ಲೀಟರ್ ಬೇಕಾಗತ್ತೆ. ಬಳ್ಳಿ ಗಾತ್ರ ಚಿಕ್ಕದಾಗಿತ್ತು ಅಂತಂದ್ರೆ 3-4 ಲೀಟರ್ ಸಾಕಾಗತ್ತೆ. ಎಲ್ಲಿ ಬೇರೆ ಹರಡಿರುತ್ತಲ್ಲ ಆ ಭಾಗದಲ್ಲಿ ನೀವು ರೋಸ್ ಕ್ಯಾನ್ನಲ್ಲಿ ನೀರು ಇಂಗೋ ರೀತಿ ಹಾಕಬೇಕು. ಮಣ್ಣೊಳಗಡೆ ಇಂಗಬೇಕು, ನೀರು ಮಣ್ಣ ಮೇಲೆ ಹರಿಬಾರದು. ಆಯ್ತಾ? ಈ ರೀತಿ ಮಾಡಿ ಮತ್ತೆ 10-15 ದಿನಗಳ ನಂತರ ಬಳ್ಳಿಯಲ್ಲಾಗುವಂತಹ ವ್ಯತ್ಯಾಸಗಳನ್ನ ಗಮನಿಸ್ಕೊಂಡು ಇನ್ನೊಂದು ರೌಂಡ್ ಡ್ರೆಂಚಿಂಗ್ ಮಾಡೋದು ಕೂಡ ಅವಶ್ಯಕತೆ ಬೀಳುತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಪ್ ಕಾಂಬಿನೇಷನ್ ಇರುವಂತಹ ಶಿಲೀಂದ್ರನಾಶಕ, ಎರಡರಲ್ಲೂ ಒಂದು. ಈಗ ಬೋರ್ಡ್ ಸ್ಪ್ರೇ ಮಾಡಕ್ ನಿಮ್ಗೆ ಮಳೆ ಬಿಡು ಕೊಡ್ಬೇಕಲ್ಲ. ಎಸ್ಲೂರು ಅಂತಂದ್ರೆ ಹೆಚ್ಚು ಕಮ್ಮಿ ಇವತ್ತು ನಿಮ್ಗೆ 120 ಇಂಚ್ ಆಗಿರ್ಬೇಕು. ಇಲ್ಲ ಸರ್, ಇಲ್ಲಿ ಕೌಕುಡಿ ಭಾಗದಲ್ಲಿ 75 ಇಂಚ್ ಆಗಿದೆ. 75 ಇಂಚ್ ಆಗಿದೆ. ಮಳೆ ಬಿಡು ಕೊಟ್ರೆ ಖಂಡಿತ ದಯವಿಟ್ಟು ಮಾಡಿ ಮೊದಲು. ಮಳೆ ಬಿಡು ಕೊಡಬೇಕು ಮತ್ತೆ ಬಿಸಿಲು ಇರಬೇಕು. ನಿನ್ನೆಯಿಂದ ಸ್ವಲ್ಪ ಬಿಡುವ ಇದೆಯಾ? ಹೌದು ಸರ್, ಸ್ವಲ್ಪ ಕಮ್ಮಿ ಇದೆ ಮಳೆ, ಗಾಳಿ ಜಾಸ್ತಿ ಇದೆ. ನಾಳೆ ನಾಡದ್ದು ನೋಡ್ಕೊಂಡು ಮಾಡ್ಕೊಂಡ್ರೆ ಸೂಕ್ತ. ಸರ್, ಫಸ್ಟ್ ಡ್ರಂಚಿಂಗ್ ಮಾಡ್ಬೇಕಲ್ವಾ? ಫಸ್ಟ್ ಮೊದಲನೇ ನೀವು ಡ್ರಂಚಿಂಗ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ ಸದಾನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹೋಗುವ ಮುನ್ನ ಈ ನಮ್ಮ ಶುಂಠಿ, ಇದು ಬಹಳ ಒಂದು ಪ್ರಮುಖವಾದಂಥ ಬೆಳೆ. ಮಲೆನಾಡು ಭಾಗದಲ್ಲಿ ಅಲ್ಲದೆ ನಮ್ಮ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ಶುಂಠಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಇದು ಬೆಂಕಿ ರೋಗ ಇಷ್ಟು ವರ್ಷ ಇದ್ರದ್ದೇನು ಸಮಸ್ಯೆ ಇರಲಿಲ್ಲ, ಈಗ ಇದ್ದಕ್ಕಿದ್ದಂಗೆ ಯಾಕೆ ಇದು ಎಲ್ಲಿಂದ ಉದ್ಭವ ಆಯಿತು ಅಂದರೆ ಸರ್, ಕಳೆದ ವರ್ಷ ಕೂಡ ಬೆಂಕಿ ರೋಗದ ಬಾಧೆ ಇತ್ತು. ಆದರೆ ಹಾಸನ ಭಾಗದಲ್ಲಿ ಅದರದ್ದು ರಿಪೋರ್ಟ್ಸ್ ಇರಲಿಲ್ಲ, ಕೇವಲ ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು. ಅದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಿಸ್ಕೊಂಡಿದ್ದು. ಬೆಳೆ ಆಲ್ಮೋಸ್ಟ್ ಕಟಾವಿಗೆ ಬಂದಿದ್ದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿ ಇರಲಿಲ್ಲ. ಆದರೆ ಈ ವರ್ಷ ಏನಾಯಿತು, ಬೆಳವಣಿಗೆ ಹಂತದಲ್ಲೇ ರೋಗ ಬಂದದ್ರಿಂದ ನೇರವಾಗಿ ಇಳುವರಿ ಮೇಲೆ ಹೊಡೆತ ಹೊಡೆಯುವಂಥ ಸಾಧ್ಯತೆ ಇದ್ದು. ಮತ್ತು ಎರಡನೇದು, ಇದು ಸಾಧಾರಣವಾಗಿ ಬೀಜದಿಂದ ಪ್ರಸಾರ ಆಗೋದಿಲ್ಲ. ಕಳೆದ ವರ್ಷದ ರೋಗ ಬಂದಿದ್ದ ತಾಕಿನಿಂದ ನಾನು ಬೀಜ ತಂದಿದ್ದೆ, ಹಾಗಾಗಿ ನನಗೆ ಬಂತು ಅನ್ನುವಂಥ ವಿಚಾರನೂ ಕೂಡ ಆ ಸಮಸ್ಯೆನೂ ಬರೋದಿಲ್ಲ. ಆದರೆ ಇದು ರೋಗ ಹರಡೋದಕ್ಕೆ ಬೀಸುವಂತ ಗಾಳಿ ಪ್ರಮುಖವಾದ ಕಾರಣ ಆಗ್ತದೆ. ಗಾಳಿನಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಇವತ್ತು ನನ್ನ ತೋಟದಲ್ಲಿ ಇವತ್ತು ಇನ್ಫೆಕ್ಷನ್ ಕಂಡ್ರೆ ಇನ್ನ 8-10 ಗಂಟೆ ಒಳಗಡೆ ಇಡೀ ತೋಟನ ಆವರಿಸ್ಕೊಳ್ಳುವಂತ ಶಕ್ತಿ ಈ ಫಂಗಸ್ಗಿದೆ. ಹಾಗಾಗಿ ಬೀಸೋ ಗಾಳಿ ಮತ್ತೆ ಬೀಳ್ತಾ ಇರುವಂತ ಮಳೆ, ಮೋಡ ಕವಿದ ವಾತಾವರಣ, ಮತ್ತೆ ನಾವು ಮಾಡ್ತಾ ಇರುವಂತ ಪೋಷಕಾಂಶ ನಿರ್ವಹಣೆಯಲ್ಲಿರುವಂತ ತಪ್ಪು ಇದಿಷ್ಟು ಈ ರೋಗಕ್ಕೆ ಕಾರಣ ಆಗ್ತದೆ. ಏನು ನಾವು ತಪ್ಪು ಮಾಡ್ತಾ ಇದೀವಿ ಅನ್ನೋದನ್ನ ಮಾತಾಡೋಣ. ಅದಕ್ಕಿಂತ ಮೊದಲು ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ ಸರ್. ಆಕಾಶವಾಣಿ ಆಕಾಶವಾಣಿ ಹಾಸನ ಮಾತನಾಡಿ. ಸರ್, ನಾನು ಮಂಜೇಗೌಡ ಅಂತ ಚಗಿತೀರ ಸರ್, ಗಂಡಸಿ ಹುಬ್ಳಿ. ಮಾತಾಡಿ ಮಂಜೇಗೌಡ್ರೆ. ಸರ್, ಈಗ ಹಿಂಗಾರಲ್ಲಿ ರಾಗಿ ಬೆಳೆ ಮಾಡ್ಬೇಕು ಅಂತ ಅಂದ್ರೆ ನಾವು ಸ್ವಲ್ಪ ಲೇಟ್ ಆಗಿ ಆಯುಧ ಪೂಜೆ ಟೈಮ್ ಕಳೆದ್ ಮಾಡ್ಬೇಕು ಅಂತ ಇದೀವಿ ಸರ್. ಹಿಂಗಾರಿನ ರಾಗಿ ಬಿತ್ತನೆ ಆಗ್ಲೂ ಆಗುತ್ತಾ ಸರ್ ಬೇಸಿಗೆಗೆ ಅಂತ? ನಾವು ಇವತ್ತು ಸಾಂಬಾರ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದೀವಿ. ಇಲ್ಲ, ತಳಿಗಳಿದಾವೆ, ಹಿಂಗಾರಿಗಾಗುವಂತ ತಳಿಗಳು ಇದಾವೆ. ಆಯ್ತಾ, ಆ ಟೈಮ್ಗೆ ನಿಮ್ಗೆ ಆರ್ ಎಸ್ ಕೆನಲ್ಲಿ ಬೀಜದ ಲಭ್ಯತೆ ಶುರು ಆಗ್ತದೆ, ಆ ಕಾಲಕ್ಕೆ ಆಗುವಂತದ್ದು. ತಾವು ಹತ್ತಿರದಲ್ಲಿರುವಂತಹ ಆರ್ ಎಸ್ ಕೆ ಅಥವಾ ಕೃಷಿ ಅಧಿಕಾರಿನೇ ಸಂಪರ್ಕ ಮಾಡಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೊತ್ತಿದೆ ಅಲ್ವಾ, ಕಂದ್ಲಿಯಲ್ಲಿರೋದು? ಗೊತ್ತು ಸರ್. ಅಲ್ಲಿಗೊಂದ್ಸರಿ ಭೇಟಿ ಮಾಡಿ ಮಂಜೇಗೌಡ್ರೆ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನೀವು ಅಲ್ಲಿಗಾದ್ರೂ ಭೇಟಿ ಮಾಡಿ ಅಥವಾ ನಮ್ಮ ಕೃಷಿ ಕಾಲೇಜು ಕಾರ್ಯಕರೆ. ಸರ್, ನಂದು ಅಗ್ರಿಕಲ್ಚರ್ ಟ್ರೈನಿಂಗ್ ಆಗಿತ್ತು ಸರ್, 87-88 ಅಲ್ಲಿ ಮದ್ದೂರು ಸೋಮನಹಳ್ಳಿ ಆಗಿತ್ತು ಸರ್. ಹಂಗಾಗಿ ಆಗಿನ ತಳಿಗಳು ಮತ್ತೆ ಈಗ ಹೊಸ ಬಂದಿದಾವಲ್ಲ, ಯಾವ್ದಾದ್ರು ಇದೆಯಾ ಅಂತ ಕೇಳಕ್ಕೆ ಅಂತ ಇದಾವೆ. ಹಳೆ ತಳಿಗಳಿಗೆ ಹೆಚ್ಚು ಹೋಗ್ಬೇಡಿ, ಯಾಕೆ ಅಂತ ಅಂದ್ರೆ ಅದು ಈ ರೋಗ ನಿರೋಧಕ ಶಕ್ತಿಯನ್ನ ಕಳ್ಕೊಂಡಿರುತ್ತೆ, ಇಳುವರಿಯ ಶಕ್ತಿಯನ್ನ ಕಳ್ಕೊಂಡಿರುತ್ತೆ, ಅಥವಾ ಅದಕ್ಕಿಂತಲೂ ಚೆನ್ನಾಗಿ ಇಳುವರಿ ಕೊಡೋ ಅಂತ ತಳಿಗಳು ಹೊಸದಾಗಿ ಬಂದಿರುತ್ತೆ. ಹಂಗಾಗಿ ಯಾವ್ದಿದೆ ನೋಡ್ಕೊಂಡು ನಿಮ್ಮ ಹಿಂಗಾರು ಹಂಗಾಮ್ಗೆ ಯಾವ್ದು ಸೂಕ್ತವೋ ಅದನ್ನ ಬಿತ್ತನೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಒಳ್ಳೇದು. ಧನ್ಯವಾದ ಮಂಜೇಗೌಡ್ರೆ ಕರೆ ಮಾಡಿದ್ದಕ್ಕಾಗಿ. ತಾವು ಆಗ್ಲೇ ಹೇಳಿದ್ರಿ, ತಪ್ಪು ಬೇಸಾಯ ಕ್ರಮ ಅನ್ನುವಂಥದ್ದು ಈ ಸಾರಿಗೆ ಶುಂಠಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅಂತ ಹೇಳಿ. ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ ಸರ್? ಸಾಧಾರಣವಾಗಿ ನಾವು ಶುಂಠಿಗೆ ನಾವು ಏನು ರೆಕಮೆಂಡೇಶನ್ ಇದೆ, 100 kg ಸಾರಜನಕ, 50 kg ರಂಜಕ, 50 kg ಪೊಟ್ಯಾಶ್, ಅದು ಸರ್ವೇ ಸಾಧಾರಣವಾದಂತ ರೆಕಮೆಂಡೇಶನ್ ಒಂದ್ ಹೆಕ್ಟೇರ್ಗೆ. ಆದ್ರೆ ಮಣ್ಣಿನ ಫಲವತ್ತತೆ ಬೇಸಿಸ್ ಮೇಲೆ ನಾವು ರಸಗೊಬ್ಬರಗಳ ಶಿಫಾರಸನ್ನ ಗಮನಿಸಿದಾಗ ಇವತ್ತು ಹಾಸನ ಜಿಲ್ಲೆ ಮಣ್ಣನ್ನ ಫಲವತ್ತತೆಯನ್ನ ಗಮನದಲ್ಲಿಟ್ಕೊಂಡು ನಾನು ಹೇಳೋದಾಯ್ತು ಅಂತಂದ್ರೆ, ಒಂದು ಹೆಕ್ಟೇರ್ಗೆ ಸರಿ ಸುಮಾರು 200-300 kg ಅಷ್ಟು ಸಾರಜನಕ, 50-40 kg ಅಥವಾ 25 kg ಅಷ್ಟು ರಂಜಕ, 130-100 kg ಅಷ್ಟು ಪೊಟಾಶ್ ಬೇಕಾಗುತ್ತೆ. ಆದ್ರೆ ಈ ಗೊಬ್ಬರ ಕೊಡೋ ಪರಿಪಾಠ ನಾನು ಗಮನಿಸಿದಾಗ ರೈತರು DAP ಗೊಬ್ಬರಕ್ಕೆ ಒಲವು ಕೊಡ್ತಾರೆ, ಸಾರಜನಕದ ಗೊಬ್ಬರಕ್ಕೆ ಒಲವು ಕೊಡ್ತಾರೆ, ಪೊಟಾಶ್ ಅನ್ನ ಕಟ್ಟ ಕಡೆ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಆದ್ರೆ ಪೊಟಾಶ್ ಅನ್ನುವಂತ ಈ ಗೊಬ್ಬರ ಏನಿದೆ, ಒಂದು ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ಬರ ತಡೆದುಕೊಳ್ಳುವಂತ ಶಕ್ತಿ ಎರಡನ್ನು ಕೊಡಬೇಕು ಅಂತಂದ್ರೆ ಪೊಟಾಶ್ ಗೊಬ್ಬರ ಮೂಲ ಕಾರಣ. ಎಲ್ಲಿ ನಮಗೆ ಈ ಬೆಂಕಿ ರೋಗ ತೀವ್ರತೆ ಜಾಸ್ತಿ ಇದೆ ಅಂತಹ ಭಾಗಗಳಲ್ಲಿ ಪೊಟಾಶ್ ಗೊಬ್ಬರದ ಕೊರತೆ ಎದ್ದು ಕಾಣ್ತಾ ಇದೆ. ಇದು ಮೊದಲನೇ ತಪ್ಪು. ಇನ್ನೊಂದು ಕರೆ ಇದೆ, ಯಾರು ಮಾತನಾಡಿದ್ರು ನೋಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಬಾಳ್ಪೇಟೆ ಚಿನ್ನದಿಂದ ಈಶ್ವರ್ ಅಂತ ಮಾತಾಡ್ತಾ. ಈಶ್ವರ್, ನಿಮ್ ಪ್ರಶ್ನೆ ಏನಿದೆ ಬೇಗ ಕೇಳಿ ಈಶ್ವರ್, ಸಮಯ ಮೀರ್ತಾ ಇದೆ. ನಮ್ಮ ಪಕ್ಕದಲ್ಲಿ ಒಬ್ರು ಶುಂಠಿ ಬೆಳೆ ಬೆಳೆದಿದ್ದಾರೆ. ಅದ್ರದ್ದು ಗಾಳಿ ನಮ್ಮ ತೋಟಕ್ಕೆ ಮೆಣಸಿಗೆ ಬೀಳುತ್ತೆ ಸರ್. ನಮ್ಮ ಮೆಣಸು ಸ್ವಲ್ಪ ಯೆಲ್ಲೋ ಕಲರ್ ಬರ್ತಾ ಇದೆ. ಅದೊಂದು ಅದಕ್ಕೇನ್ ಪರಿಹಾರ ಒಂದ್ ಸ್ವಲ್ಪ ಅದೇ ಸಹ. ಮತ್ತೆ ನಮ್ಮ ಮನೆಯಲ್ಲಿ ಒಂದು 10 ಬಳ್ಳಿ ವಿಳ್ಯದೆಲೆ ಬೆಳೆದಿದೀವಿ, ಅದು ಅಕ್ಕಪಕ್ಕ ಇದೆ ವಿಳ್ಯದೆಲೆ ಮತ್ತು ಮೆಣಸು. ಈ ಮೆಣಸು ಎಲ್ಲೋ ಕಲರ್ ಬರ್ತಾ ಇದೆ, ವಿಳ್ಯದೆಲೆ ಬೆಳಿ ಏನ್ ತೊಂದರೆ ಆಗುತ್ತೆ? ಎರಡು ಪ್ರಶ್ನೆ ಸರ್. ಒಂದು ಮೊದಲನೇ ಪ್ರಶ್ನೆ ವಿಚಾರವಾಗಿ, ನಿಮ್ಗೆ ಶುಂಠಿಯಿಂದ ಬೀಸುವಂತ ಗಾಳಿಲಿ ಪೈರಿಕ್ಯುಲೇರಿಯಾ ಅನ್ನುವಂತ ಈ ಶಿಲೀಂಧ್ರ ಏನಿದೆ ಅಥವಾ ಬೆಂಕಿ ರೋಗ ಉಂಟು ಮಾಡುವಂತದ್ದು, ಅದಕ್ಕೂ ನಿಮ್ಮ ಕಾಳುಮೆಣಸಿಗೂ ಸಂಬಂಧ ಇಲ್ಲ. ಆಯ್ತಾ, ನಿಮ್ಮ ಕಾಳುಮೆಣಸಿನಲ್ಲಿ ಹಳದಿ ಬಣ್ಣ ಬರಲಿಕ್ಕೆ 2-3 ಕಾರಣಗಳಿದ್ದಾವೆ. ಒಂದು, ಕಾಳುಮೆಣಸಿನಲ್ಲಿ ನಿಧಾನ ಸ್ವರ್ಗ ರೋಗ ಏನಾರ ಕಂಡು ಬಂದ್ರೆ ಬಳ್ಳಿ ಹಳದಿ ಬಣ್ಣಕ್ಕೆ ಬರ್ತದೆ, ಬಳ್ಳಿ ಬತ್ತದಿಲ್ಲ. ಆಯ್ತಾ, ನಿಮ್ಮ ಬಳ್ಳಿ ಏನಾರ ಬತ್ತುತ್ತಾ ಇದ್ರೆ, ಬಳ್ಳಿ ಅಂದರೆ ಎಲೆ ಮೇಲೆ ಏನಾರ ಕಪ್ಪು ಮಚ್ಚೆಗಳಿದ್ದು ಎಲೆ ಉದುರ್ತಾ ಇರುವಂತಹ ಲಕ್ಷಣಗಳಿದ್ರೆ ಅದು ಶೀಘ್ರ ಸ್ವರ್ಗ ರೋಗದ ಲಕ್ಷಣ ಆಗಿರಬಹುದು. ಮರಳು ಭೂಮಿ ಆದ್ರೂ ನಿಮ್ಗೆ ರೋಗ ಬರೋದಿಲ್ಲ ಅನ್ನುವಂಥದ್ದೇನಿಲ್ಲ, ರೋಗ ಬರಲಿಕ್ಕೆ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಬಳ್ಳಿ ಬತ್ತುತ್ತಾ ಇದೆಯಾ? ಯೆಲ್ಲೋ ಕಲರ್ ಬರ್ತಾ ಇದೆ ಮಳೆ ಜಾಸ್ತಿ. ಹೌದು, ಯೆಲ್ಲೋ ಕಲರ್ ಬಂದಿದೆ. ಯೆಲ್ಲೋ ಕಲರ್ ಬಂದ ನಂತರ ಬಳ್ಳಿ ಬಾಡ್ತಾ ಇದೆಯಾ ಅಥವಾ ಎಲೆಗಳು ಉದುರೋದು ಅಥವಾ ಗರಿಗಳು ಕೊತ್ಕೊಳ್ಳು ಉದುರೋದು ಇಂಥದ್ದೇನಾದ್ರು ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಎಲೆ ಮೇಲೆ ಕಪ್ಪು ಚುಕ್ಕೆ ಬಂದಿದೆ ಅಲ್ವಾ, ಇದು ಪ್ರಾರಂಭಿಕ ಹಂತ. ಎಲೆ ಮೇಲೆ ನಿಮಗೆ ಫೈಟೋಪ್ತರಾ ಇನ್ಫೆಕ್ಷನ್ ಆಗಿರಬಹುದು. ಹಾಗಾಗಿ ದಯವಿಟ್ಟು ಈಗ ಇಮಿಡಿಯೇಟ್ ಆಗಿ ನೀವು ಒಂದು ಕೆಲಸ ಮಾಡಿ, ಮಳೆ ಈಗ ಬಿಡುವು ಕೊಟ್ಟಿದೆ, ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರುವಂತ ಶಿಲೀಂಧ್ರನಾಶಕಗಳು ಮಾರ್ಕೆಟ್ನಲ್ಲಿ ಸಿಗತ್ತೆ. ಆಯ್ತಾ, ರೆಡೋಮಿಲ್ ಅನ್ನೋ ಹೆಸರಿನಲ್ಲಿ ಸಿಗತ್ತೆ, ಮ್ಯಾಟ್ಕೋ ಗೋಲ್ಡ್ ಅನ್ನೋ ಹೆಸರಲ್ಲಿ ಸಿಗತ್ತೆ, ಟಾಟಾ ಮಾಸ್ಟರ್ ಅನ್ನೋ ಹೆಸರಲ್ಲಿ ಸಿಗತ್ತೆ. ಯಾವ್ದಾದ್ರೂ ಸರಿ ಅದನ್ನ ತಗೊಂಡು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕೊಂಡು ಇಮಿಡಿಯೇಟ್ ಆಗಿ ಸಿಂಪಡಣೆ ಮಾಡಿ. ಇದು ಮೊದಲನೇದು. ಎರಡನೇದು, ಮಳೆ ನಿಲ್ಬೇಕಲ್ಲ ಸರ್? ಹೌದು, ಮಳೆ ನಿಂತ ನಂತರನೇ ಮಾಡಬೇಕು, ಅಂಟು ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಓಕೆ ಸರ್. ಆಯ್ತಾ. ಇನ್ನು ವಿಳ್ಳೆದೆಲೆ ವಿಚಾರವಾಗಿ ಬಂದಾಗ, ಇವೆರಡೂ ಒಂದೇ ಜಾತಿಗೆ ಸೇರಿರೋದ್ರಿಂದ ಕೆಲವೊಮ್ಮೆ ನೀರು ನಿಂತರೆ ವಿಳ್ಳೆದೆಲೆ ಬಳ್ಳಿ ಹತ್ರ, ಅಲ್ಲೂ ಕೂಡ ರೋಗ ಬರುವಂತ ಸಾಧ್ಯತೆಗಳಿರ್ತದೆ. ಧನ್ಯವಾದ ಈಶ್ವರ್ ಕರೆ ಮಾಡಿದ್ದಕ್ಕಾಗಿ. ಸರ್, ನಮಗೆ ಸಮಯದ ಅಭಾವ ಇದೆ, ಹಾಗಾಗಿ ಇನ್ನು ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ನಿಮ್ದೊಂದು ಸಂಪರ್ಕ ಸಂಖ್ಯೆಯನ್ನು ಕೊಟ್ಬಿಟ್ರೆ ಅನೇಕ ರೈತರಿಗೆ ಅನುಕೂಲ ಆಗುತ್ತೆ. ಈಗ ನನ್ನನ್ನು ಸಂಪರ್ಕಿಸಬೇಕು ಅಂದ್ರೆ 9611811834. ಈ ತಕ್ಷಣ ಫೋನ್ ಮಾಡೋದು ಬೇಡ ಅವರು, ಇನ್ನು ನಮ್ಮ ಫೋನಿನ ಕಾರ್ಯಕ್ರಮ ಮುಂದುವರಿತಾ ಇದೆ, ಆನಂತರ ಮುಗಿದ್ಮೇಲೆ ಕರೆಯನ್ನು ಮಾಡಲಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9611854. ಇದಿಷ್ಟು ಸಂಖ್ಯೆ. ಈ ಸಂಖ್ಯೆಯನ್ನ ತಾವು ನೋಟ್ ಮಾಡ್ಕೊಂಡು ಆನಂತರ ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಏನು ಸಮಸ್ಯೆಗಳಿದ್ದಾವೋ ಆ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರಬಹುದು. ತಾವಾಗಲೇ ಹೇಳಿದ್ರಿ, ಒಂದು ಪೊಟ್ಯಾಷನ್ನ ಸರಿಯಾಗಿ ಬಳಕೆ ಮಾಡದೇ ಇರತಕ್ಕಂಥದ್ದು ಈ ಸರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಗ ಬಂದಿರೋದಕ್ಕೆ ಕಾರಣ ಅಂತ ಹೇಳಿ. ಇನ್ನೊಂದು ಕರೆ ಇದೆ ನೋಡೋಣ, ಯಾರು ಮಾಡಿದ್ದಾರೆ? ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಬೇಗ ಪ್ರಶ್ನೆ ಕೇಳಿ. ಸಾಲ್ಗಮಿಯಿಂದ ಆನಂದ್ ಅಂತ. ಆನಂದ್ ಬೇಗ ಕೇಳಿ ಪ್ರಶ್ನೆನ. ಸರ್, ಶುಂಠಿಲಿ ನಿಮ್ಗೆ ಆಲ್ರೆಡಿ ಫೋಟೋ ಕಳಿಸಿದೀನಿ, ನನಗೆ ನಮ್ಮ ನಂಬರ್ ಇತ್ತು ಅಂತ ಹೇಳಿ. ಔಷಧಿ ನಿಮ್ ವಿಜ್ಞಾನಿಗಳ ಹತ್ರನೇ ಬರ್ಸ್ಕೊಂಬಂದಿದ್ದೆ ನಾನು ತೋಟಗಾರಿಕೆ ಇಲಾಖೆಲಿ. ಒಡೆದ ಮೇಲೆ ಆತರ ತರಗ ಬಿಡ್ಕೊಂಡಾಗಿದೆ ಸರ್, ನಿಮಗೆ ಫೋಟೋ ಕಳ್ಸಿರೋದ್ರಲ್ಲಿ ಇದೆ. ಹೊಡೆದೆಷ್ಟು ದಿವಸ ಆಯ್ತು? ಐದು ದಿವಸ ಆಯ್ತಾ. ನಾನೀಗ ನಂಬರ್ ಕೊಟ್ಟನಲ್ಲ, ಆ ನಂಬರ್ ಫೋಟೋ ಕಳಿಸಿ, ಕಾರ್ಯಕ್ರಮದ ನಂತರ ಅದನ್ನ ನೋಡಿ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಆಯ್ತು ಸರ್, ಕಳಿಸಿದೀನಿ ಆಲ್ರೆಡಿ. ಆಯ್ತು ಆನಂದ್, ನಿಮಗೆ ಕರೆ ಮಾಡ್ತಾರೆ ಹರ್ಷ ಅವರು. ಆಯ್ತು ಸರ್. ಮತ್ತೊಂದು ಕಾರಣವನ್ನು ಹೇಳ್ಬಿಡ್ಬೋದಾ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಶುಂಠಿಯನ್ನ ಬಾಧಿಸ್ತಾ ಇದೆ ಈ ಒಂದು ಬೆಂಕಿ ರೋಗ? ಸರ್, ಒಂದು ಮೇಜರ್ ನಾವಿಲ್ಲಿ ರೀಸನ್ ಔಟ್ ಮಾಡಬೇಕಾಗಿರೋದು ವಾತಾವರಣ. ಎರಡನೇದು ನಾವು ಮಾಡ್ತಾ ಇರುವಂತ ತಪ್ಪು ರಸಗೊಬ್ಬರದ ನಿರ್ವಹಣೆ ವಿಚಾರದಲ್ಲಿ, ಹೆಚ್ಚು ಸಾರಜನಕದ ಮೇಲೆ ಡಿಪೆಂಡ್ ಆಗುವಂತದ್ದು ಅಥವಾ ಹೆಚ್ಚು ರಂಜಕದ ಮೇಲೆ ಡಿಪೆಂಡ್ ಆಗುವಂತದ್ದು, ಪೊಟ್ಯಾಷನ್ನ ಕಡೆಗಣಿಸುವಂತದ್ದು. ವಾತಾವರಣ ಕೈಕೊಟ್ಟಾಗ ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ಹೌದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಈಗ ಒಂದು ಕಡೆ ಶುಂಠಿಗೆ ರೋಗ ಕಾಣಿಸ್ಕೊಂತು ಅಂತಂದಾಗ ಎಲ್ಲಾ ಭಾಗದ ಜನ ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆಗೆ ಹೋಗಬೇಕು. ಈಗ ಮಧ್ಯಂತರ ಶಿಫಾರಸು ಇರೋದು ಟುಬಕೋನೋಜೋಲ್ ಮತ್ತೆ ಪ್ರೊಪೋಕೋನೋಜೋಲ್ 1 ml ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡೋದು. ರೋಗದ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು 8-10 ದಿನದವರೆಗೆ ಎರಡನೇ ಸಿಂಪಡಣೆ ಖಂಡಿತ ಬೇಕೇ ಬೇಕು. ಒಂದ್ಸತಿ ಮಾಡೋದ್ರಿಂದ ಖಂಡಿತ ಕಂಟ್ರೋಲ್ ಆಗಲ್ಲ. ಮತ್ತೆ ಮೂರನೇದು ಏನಪ್ಪ ಅಂದ್ರೆ, ರೋಗ ಮತ್ತೆ ಕೀಟಗಳನ್ನ ಹತೋಟಿ ಮಾಡಬೇಕಾದಾಗ, ರೋಗದ ಉಲ್ಬಣತೆ ಜಾಸ್ತಿ ಇದ್ದಾಗ ದಯವಿಟ್ಟು ಯಾವುದೇ ಪೋಷಕಾಂಶಗಳನ್ನ ಬಯೋಸ್ಟಿಮ್ಯುಲೆಂಟ್ ಅನ್ನ ಜೊತೆಲಿ ಬೆರೆಸಬೇಡಿ. ಬರೆಸ್ತಾನೆ ಇವರು, ನಾವೇನ್ ಶಿಫಾರಸು ಹೇಳ್ತೀವಿ ಅದನ್ನ ಮಾತ್ರ ಮಾಡಬೇಕು. ಇನ್ನು ಅರ್ಧ ನಿಮಿಷದಲ್ಲಿ ನೀವು ಅಂತಿಮವಾಗಿ ನಮ್ಮ ಸಾಂಬಾರ ಬೆಳೆ ಪದಾರ್ಥ, ಬಹಳ ಪ್ರಮುಖವಾದ ಸಾಂಬಾರ ಬೆಳೆ ವಿಚಾರಕ್ಕೆ ಬಂದಾಗ, ಕಾಫಿ ಸಾರಿ ನಮ್ಮ ಕಾಳುಮೆಣಸು ಮತ್ತೆ ಏಲಕ್ಕಿ ಬುಡಾನ ಸ್ವಚ್ಛ ಮಾಡ್ಕೊಳ್ಳಿ. ಮಳೆ ಬಿಡುವು ಕೊಟ್ಟಿರೋದ್ರಿಂದ ದಯವಿಟ್ಟು ಸಾರಜನಕ ರಂಜಕ 50-50 gram ಪ್ರತಿ ಗಿಡಕ್ಕೆ ಕೊಡೋದ್ರಿಂದ ಗಿಡ ಬಹಳ ಬೇಗ ಚೇತರಿಸ್ಕೊಳ್ಳುತ್ತೆ. ಗಾಳಿ ಆಡ್ಲಿಕ್ಕೆ ಮತ್ತೆ ಉಸಿರಾಡ್ಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಮಳೆ ಬಿಡುವು ಕೊಟ್ಟಿದ್ರೆ ಬೇಕಂದ್ರೆ ಅದನ್ನ ಸಿಂಪಡಣೆ ಮುಖಾಂತರ ಬೇಕಂದ್ರೆ ಕೊಡಬಹುದು. ಇದಿಷ್ಟನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅವರಿಗೆ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗಾಗಲೇ ನಾವು ಹರ್ಷ ಅವರ ಸಂಖ್ಯೆಯನ್ನ ಕೊಟ್ಟಿದ್ದೇವೆ, ಅವರ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ, 9611854. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 9611854. ಪ್ರಾಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾವು 5 ನಿಮಿಷ ಮುಂಚಿತವಾಗಿ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಎಲ್ಲ ನಮ್ಮ ಬೆಳೆಗಾರರಿಗೆ ಹಾಗೂ ರೈತ ಬಾಂಧವರಿಗೆ ವಂದಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಮ್ಮ ಬೆಳೆಗಾರರೊಂದಿಗೆ ಕೃಷಿಕರೊಂದಿಗೆ ಮಾತನಾಡಿದಂತಹ ಹರ್ಷ ಅವ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೇಳುಗರೆ, ಇದುವರೆಗೂ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ, ಈ ಕುರಿತು ಸಕಲೇಶ್ಪುರದ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884268651. ರೈತ ಬಂಧವರೇ, ವಿಶೇಷವಾಗಿ ತರಕಾರಿಗಳಲ್ಲಿ ನಾವು ಎಳೆ ಸಸ್ಯಗಳನ್ನು ನೆಟ್ಟು ಬೆಳೆಸುವಾಗ ನ್ಯಾನೋ ರೂಪದ ದ್ರಾವಣಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಒಳ್ಳೆಯ ಬೆಳವಣಿಗೆಯನ್ನು, ಪ್ರಗತಿಯನ್ನು, ಪರಿಣಾಮಗಳನ್ನು ಕಾಣಬಹುದು. ಇದೇ ರೀತಿ ಹಣ್ಣಿನ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು ಮತ್ತಿತರ ಬೆಳೆಗಳಲ್ಲಿ ನಾವು ಹಾಕಿರುವ ಎಳೆಯ ಸಸ್ಯಗಳಿಗೆ ಅಥವಾ ಸಣ್ಣ ವಯಸ್ಸಿನ ಗಿಡಗಳಿಗೆ ನ್ಯಾನೋ ತಂತ್ರಜ್ಞಾನದ ದ್ರಾವಣಗಳನ್ನು ಸಿಂಪಡಣೆ ಮಾಡಿ ಆ ಮೂಲಕ ಉತ್ತಮವಾದ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು. ರಾಸಾಯನಿಕ ಗೊಬ್ಬರಗಳನ್ನು ಎಳೆ ಸಸ್ಯಗಳಿಗೆ ಹಾಕಿದರೆ ಉಳಿತಾಗುವುದಿಲ್ಲ, ಬೇರುಗಳು ಎಳೆವಿರ್ತವೆ, ರಾಸಾಯನಿಕ ಗೊಬ್ಬರಗಳ ಪರಿಣಾಮದಿಂದ ಸಮಸ್ಯೆಯೂ ಆಗಬಹುದು. ಆದರೆ ಅತ್ಯಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿರುವ ನ್ಯಾನೋ ದ್ರಾವಣಗಳು ನೋಡ್ತಾನೆ ಸಸ್ಯಗಳನ್ನು ಅಥವಾ ಗಿಡಗಳನ್ನು ಉತ್ತೇಜನ ಮಾಡುತ್ತವೆ, ಬೆಳವಣಿಗೆ ಹಸನಾಗಿ ಸಾಗುತ್ತೆ. ಸಿಂಪಡಣೆ ಮಧ್ಯಾಹ್ನದ ಹೊತ್ತು ಮಾಡಬಾರ್ದಂತ ನಿಮಗೆಲ್ಲ ಗೊತ್ತಿದೆ, ಮೋಡ ಕವಿದಾಗ ಮಾಡ್ಕೋಬೋದು. ಆದರೆ ಬೆಳಿಗ್ಗೆ ಹೊತ್ತು ಎಳೆ ಬಿಸಿಲಿನಲ್ಲಿ ಎಲೆಗಳ ಮೇಲೆ ಮತ್ತು ಕೆಳಗಡೆ ಈ ಸಿಂಪರಣೆಯನ್ನು ಕೈಗೊಳ್ಳೋದು ಉತ್ತಮವೇ. ನ್ಯಾನೋದ್ರಾವಣಗಳು ವಿಷಕಾರಿಯಲ್ಲ, ಆದರೆ ಖಚಿತವಾದ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಈಗೀಗ ಸರ್ಕಾರಿ ಒಡೆತನದ ಸಂಸ್ಥೆಗಳು ಹಾಗೆ ಖಾಸಗಿ ಸಂಸ್ಥೆಗಳು ನ್ಯಾನೋ ತಂತ್ರಜ್ಞಾನದ ದ್ರಾವಣಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಪರಿಚಯಿಸಿದವೆ. ಹೆಚ್ಚು ಪೋಷಕಾಂಶಗಳಿರುವ ದ್ರಾವಣಗಳನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಅನುಕೂಲಗಳಂತೂ ಅದೇ ಆಗ್ತವೆ. ಒಂದೋ ಎರಡೋ ಮೂರೋ ಪೋಷಕಾಂಶಗಳಿದ್ದರೆ ಪರಿಣಾಮಗಳು ಸಾಲದು. ಲಘು ಪೋಷಕಾಂಶಗಳು ಸಹ ನ್ಯಾನೋ ದ್ರಾವಣಗಳಲ್ಲಿ ಇದ್ದರೆ ಬೆಳೆ ನೋಡ್ತಾ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ರೈತ ಬಂಧವರೇ, ನ್ಯಾನೋ ದ್ರಾವಣಗಳು ವಿಷಕಾರಿಯಲ್ಲ. ಸಿಂಪಡಣೆ ಮಾಡುವಾಗ ನಿಮಗೆ ಕೈಗೆ, ಮೈಗೆ, ನಿಮ್ಮ ದೇಹಕ್ಕೆ ಹೋದ್ರೂ ಸಮಸ್ಯೆನೇ ಇಲ್ಲ. ಆದರೆ ವಿಷ ರಾಸಾಯನಿಕಗಳು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡುವಾಗ ಎಷ್ಟೋ ಜನಗಳಿಗೆ ಅಲರ್ಜಿ ಆಗಿರೋದಿದೆ, ಅಪಾಯಗಳು ಉಂಟಾಗಿರೋದಿದೆ.